ಆಕಾಶವಾಣಿ ಭದ್ರಾವತಿ ನಿಲಯದ ಸಂಜೆಯ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 444.44 ಮೀಟರ್ಗಳು, ಅಂದರೆ 678 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ 103.5 ಮೆಗಾಹರ್ಟ್ಸ್. ಈಗ ವೇಳೆ 5:30:17 ಇನ್ನು ಮುಂದೆ ಕಿಸಾನ್ ವಾಣಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ತೆಂಗಿನಲ್ಲಿ ಪೋಷಕಾಂಶಗಳ ನಿರ್ವಹಣೆ, ಈ ಕುರಿತು ಮೂಡಿಗೆರೆಯ ಡಾಕ್ಟರ್ ಹನುಮಂತಪ್ಪ ಇವರೊಡನೆ ಸಂದರ್ಶನ. ರೈತ ಬಾಂಧವರೇ, ತೆಂಗು ಒಂದು ಕಲ್ಪವೃಕ್ಷ ಅಂತಾನೆ ಕರೀತಾರೆ. ಅದೊಂದು ಬಹುವಾರ್ಷಿಕ ತೋಟಗಾರಿಕಾ ಬೆಳೆ. ಆದ್ರಿಂದ ನೆಟ್ ಮೇಲೆ ಅದರ ನಿರ್ವಹಣೆ ಸಮರ್ಪಕವಾಗಿ ಮಾಡಿದರೆ ಮಾತ್ರ ಉತ್ತಮ ಇಳುವರಿಯನ್ನು ಕೊಡುತ್ತೆ. ಹಾಗಾಗಿ ನಾವು ತೆಂಗನ್ನು ಹಾಕಲಿಕ್ಕೆ ಮುಂಚೆ ಮಣ್ಣಿನ ಗುಣಧರ್ಮಗಳನ್ನು ನೋಡ್ಕೊಳ್ಬೇಕು, ಪೋಷಕಾಂಶಗಳ ನಿರ್ವಹಣೆಯನ್ನು ಸರಿಯಾಗಿ ಮಾಡಬೇಕು. ಇದನ್ನೆಲ್ಲ ಹೇಗೆ ನಿರ್ವಹಣೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಡಾಕ್ಟರ್ ಹನುಮಂತಪ್ಪ, ಮೂಡಿಗೆರೆಯ ತೋಟಗಾರಿಕಾ ಕಾಲೇಜಿನ ಡೀನ್ ಅವರು ನಮ್ಮ ಜೊತೆಗಿದ್ದಾರೆ, ಎಲ್ಲ ಮಾಹಿತಿಯನ್ನು ನೀಡ್ತಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ಈಗ ಪ್ರಮುಖವಾಗಿ ತೆಂಗಿನಲ್ಲಿ ಇತ್ತೀಚೆಗೆ ಇಳುವರಿ ಕಡಿಮೆ ಆಗ್ತಾ ಇದೆ ಅನ್ನೋ ಮಾತನ್ನ ಕೇಳ್ತೀವಿ. ಅದಕ್ಕೆ ಪೀಡೆಗಳ ಒಂದು ಬಾಧೆ ಇರಬಹುದು, ಅದರ ಜೊತೆಗೆ ಪೋಷಕಾಂಶಗಳ ನಿರ್ವಹಣೆಯೂ ಸಹ ಬಹಳ ಮುಖ್ಯವಾಗುತ್ತೆ. ಇವತ್ತು ನಾವು ಈ ತೆಂಗಿನಲ್ಲಿ ಪೋಷಕಾಂಶಗಳ ನಿರ್ವಹಣೆಯನ್ನ ಹೇಗೆ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋಣ. ಸ್ವಲ್ಪ ಮಾಹಿತಿ ನೀಡಬೇಕಲ್ಲ. ಈಗ ತೆಂಗಿನ ಬಗ್ಗೆ ತಿಳ್ಕೋಬೇಕಂದ್ರೆ ಇದು ಬಹುವಾರ್ಷಿಕ ಬೆಳೆ. ಒಂದು ಸರ್ತಿ ನಾವು ತೆಂಗನ್ನು ನಾಟಿ ಮಾಡಿ ಆದ್ಮೇಲೆ ಸುಮಾರು ವರ್ಷಗಳ ಕಾಲ ಅದನ್ನು ನಾವು ಪೋಷಣೆ ಮಾಡಬೇಕಾಗತ್ತೆ. ಅದರಲ್ಲಿ ಮುಖ್ಯವಾಗಿ ನಾವು ತೆಂಗಿನ ಬೆಳೆಯನ್ನು ನಾಟಿ ಮಾಡಬೇಕಂತಂದ್ರೆ ಯಾವ ಒಂದು ಜಾಗದಲ್ಲಿ ತೆಂಗು ಬೆಳೆಯನ್ನು ನಾಟಿ ಮಾಡಬೇಕನ್ನೋದು ಬಹಳ ಮುಖ್ಯವಾಗಿ ನಮ್ಮ ರೈತರ ಗಮನದಲ್ಲಿರ್ತಕ್ಕಂಥ ಒಂದು ಅಂಶ. ಅದರಲ್ಲಿ ಏನಾಗುತ್ತೆ ಅಂದ್ರೆ, ತೆಂಗು ಹೆಚ್ಚಾಗಿ ಬೆಳೀತಿರೋದು ಎಲ್ಲೆಲ್ಲಿ ಯಾವ ಭಾಗಲ್ಲಿ ಅಂತಂದ್ರೆ, ಮುಖ್ಯವಾಗಿ ಇದಕ್ಕೆ ನೀರು ಬಹಳ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು ತೇವಾಂಶ. ಅದು ಹೆಚ್ಚಾಗಿ ಮಳೆ ಬೀರತಕ್ಕಂಥ ಪ್ರದೇಶಗಳಾಗಿದೆ, ಕರಾವಳಿ ಆಗಿರ್ಬೋದು, ಮಲೆನಾಡು ಪ್ರದೇಶ ಆಗಿರ್ಬೋದು, ಅರೆಮಲೆನಾಡು ಮತ್ತು ಮೈದಾನ ಪ್ರದೇಶಗಳಲ್ಲಿ. ಇಲ್ಲಿ ನಾವು ನೋಡ್ತಕ್ಕಂಥ ಮಣ್ಣು ವಿವಿಧ ರೀತಿಯಲ್ಲಿದೆ. ಕರಾವಳಿಯಲ್ಲಿ ಒಂದು ತರ ಮಣ್ಣಿದ್ರೆ ನಮ್ಮ ಮೈದಾನ ಪ್ರದೇಶದಲ್ಲಿ ಒಂದು ತರ ಮಣ್ಣಿದೆ. ಮತ್ತು ಫಲವತ್ತತೆ ಬಗ್ಗೆ ಯೋಚನೆ ಮಾಡಿದ್ರೆ ಮೈದಾನ ಪ್ರದೇಶದಲ್ಲಿ ಮಣ್ಣಿನ ಫಲವತ್ತತೆ ಚೆನ್ನಾಗಿರ್ತದೆ. ಕರಾವಳಿ ಭಾಗದಲ್ಲಿ ಮಣ್ಣು ಒಂಥರ ಜಂಬಿಟಿಗೆ ಮಣ್ಣು. ಅಲ್ಲಿ ಏನಾಗುತ್ತಂದ್ರೆ ಎಷ್ಟೇ ಮಳೆ ಬಂದರೂ ನೀರಿನ ಪೋಷಕಾಂಶಗಳು ಕೊಚ್ಚಿಕೊಂಡು ಹೋಗ್ತಕ್ಕಂಥ ಒಂದಿದ್ದು. ಇದಕ್ಕೆ ಮುಖ್ಯವಾಗಿ ನಮಗೆ ತೆಂಗಿಗೆ ಬೇಕಾಗಿರತಕ್ಕಂಥ ಮಣ್ಣಂದ್ರೆ ನೀರು ಬಸದು ಹೋಗತಕ್ಕಂಥ ಒಂದು ಮಣ್ಣು ಆಗಿರಬೇಕು. ಅಂಥ ಮಣ್ಣಲ್ಲಿ ತೆಂಗನ್ನು ನಾವು ಆಯ್ಕೆ ಮಾಡಿ ನಾಟಿ ಮಾಡಿದ್ಮೇಲೆ ಸುಮಾರು ವರ್ಷಗಳ ಕಾಲ ಇದನ್ನು ಪೋಷಣೆ ಮಾಡಬೇಕಾಗುತ್ತೆ. ಮುಖ್ಯವಾಗಿ ತೆಂಗಿನ ಗುಂಡಿಯನ್ನು ತೆಗೆದು ಒಳ್ಳೆ ಚೆನ್ನಾಗಿ ನಾಟಿ ಮಾಡಬೇಕು. ನಾಟಿ ಆದ ಗುಂಡಿಗೆ ಏನಂತಂದ್ರೆ ಸುಮಾರು 1 ಮೀಟರ್ ಆಳ, 1 ಮೀಟರ್ ಅಗಲ. ಸುಮಾರು ತೆಂಗಿಗೆ ಏನಾಗ್ತದೆ 4,000-8,000 ಬೇರ್ ಬಿಡ್ತಕ್ಕಂಥ ಒಂದು ಕೆಪಾಸಿಟಿ ಇದೆ. ಸೊ ಈ ನಿಟ್ಟಿನಲ್ಲಿ ನಾವು ತೆಂಗಿಗೆ ಒಂದು ಒಳ್ಳೆಯ ಒಂದು ಗುಂಡಿ ತೆಗೆದು ಅದಕ್ಕೆ ನಾವು ಪೋಷಣೆ ಮಾಡಬೇಕು. ಪೋಷಣೆ ಮಾಡಬೇಕಂದ್ರೆ ತೆಂಗು ನಾಟಿ ಮಾಡೋ ಸಮಯದಲ್ಲಿ ನಾವು ಏನು ಮಾಡಬೇಕಂತಂದ್ರೆ, ಅದಕ್ಕೆ ಸ್ವಲ್ಪ ಕೊಟ್ಟಿಗೆ ಗೊಬ್ಬರ, ಮೊದಲನೇ ವರ್ಷ ನಾವು ನಾಟಿ ಮಾಡಬೇಕಾದ್ರೆ ಕೊಟ್ಟಿಗೆ ಗೊಬ್ಬರ, ಹಸಿರೆಲೆ ಗೊಬ್ಬರಗಳನ್ನು ಗುಂಡಿಯಲ್ಲಿ ಸುಮಾರು 1/4 ಭಾಗದಷ್ಟು ಹಾಕಿ ಮುಚ್ಚಬೇಕು. ಸುಮಾರು ಎಷ್ಟು ಹಾಕಬೇಕಂದ್ರೆ 10 ಕೆಜಿ ಕೊಟ್ಟಿಗೆ ಗೊಬ್ಬರವನ್ನು ಒಂದು ಗುಂಡಿಗೆ ಹಾಕಿ ನಾವು ತೆಂಗನ್ನು ನಾಟಿ ಮಾಡಿ ಆದ್ಮೇಲೆ ಪ್ರತಿ ವರ್ಷನೂ ನಾವು ನೀವು ಹೇಳಿದ ಪ್ರಕಾರ ರಸಗೊಬ್ಬರಗಳ ನಿರ್ವಹಣೆ ಮತ್ತು ಪೋಷಕಾಂಶಗಳ ನಿರ್ವಹಣೆ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ. ತೆಂಗು ಯಾಕಂದ್ರೆ ಬಹುವಾರ್ಷಿಕ ಬೆಳೆ, ಅದು ನಿಧಾನಕ್ಕೆ ಬೆಳವಣಿಗೆ ಆಗುತ್ತದೆ. ಪ್ರತಿನಿತ್ಯ ನಮ್ಮ ಊಟ ನಾವು ಮಾಡ್ತಾ ಇದೀವೋ ತೆಂಗಿಗೂ ಸಹ ದಿನನಿತ್ಯನ ಅದಕ್ಕೆ ಪೋಷಕಾಂಶಗಳು ಬೇಕಾಗುತ್ತೆ, ಆದರೆ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಬೇಕಾಗಿರ್ತವೆ. ಆ ನಿಟ್ಟಿನಲ್ಲಿ ನಾವು ಈ ಸಾವಯವ ಗೊಬ್ಬರಗಳನ್ನು ನಾವು ಮೊದಲನೇ ವರ್ಷ 10 ಕೆಜಿ ಕೊಟ್ಟಿಗೆ ಗೊಬ್ಬರನ್ನು ಕೊಟ್ಟು ಮತ್ತು ಹಸಿರೆಲೆ ಗೊಬ್ಬರಗಳನ್ನು ಕೊಟ್ಟಾದ ಸ್ವಲ್ಪ ಪ್ರಮಾಣದಲ್ಲಿ ನಾವು ರಂಜಕವನ್ನು ರಾಕ್ ಫಾಸ್ಫೇಟ್ ಮೂಲಕ ಕೊಟ್ಟಾದಲ್ಲಿ ಅದು ಬೇರುಗಳ ಬೆಳವಣಿಗೆ ಚೆನ್ನಾಗಾಗುತ್ತೆ. ಮೊದಲನೇ ವರ್ಷ ನಾವು ಸ್ವಲ್ಪ ಹಾಗೆ ಅದೇ ರೀತಿ ಪ್ರತಿ ವರ್ಷ 4 ವರ್ಷವರೆಗೂ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಕೊಡಬೇಕಾಗತ್ತೆ. ಉದಾಹರಣೆಗಳೆಂದರೆ ಮೊದಲನೇ ವರ್ಷ 10 ಕೆಜಿ ಕೊಟ್ಟಿಗೆ ಗೊಬ್ಬರ ಕೊಟ್ಟಾದ್ಮೇಲೆ ಎರಡನೇ ವರ್ಷ 20 ಕೆಜಿ, ಮೂರನೇ ವರ್ಷ 30 ಕೆಜಿ, ನಾಲ್ಕನೇ ವರ್ಷ 40, ನಾಲ್ಕನೇ ವರ್ಷ ನಂತರ 50 ಕೆಜಿ ಕೊಟ್ಟಿಗೆ ಗೊಬ್ಬರವನ್ನು ನಾವು ನಿರಂತರವಾಗಿ ಕೊಡಲೇಬೇಕಾಗತ್ತೆ. ಇದರ ಜೊತೆಗೆ ಸ್ವಲ್ಪ ಪ್ರಮಾಣದಲ್ಲಿ ನಾವು ಸಾರಜನಕ, ರಂಜಕ, ಪೊಟ್ಯಾಷ್, ಮೊದಲೇದರಲ್ಲಿ ಸ್ವಲ್ಪ ಒಂದು 100 ಗ್ರಾಮ್ನಷ್ಟು ನಾವು ಕೊಟ್ಟರೂ ಸಾಕಾಗತ್ತೆ. ಅದರಲ್ಲಿ ಬೇರೆ ಬೇರೆ 17 ಗೊಬ್ಬರನೂ ಇದೆ, 15 ಗೊಬ್ಬರ ಇದೆ, DAP ಗೊಬ್ಬರನೂ ಇದೆ. ಆದ್ರೆ ರೈತರು ಯಾವ ಗೊಬ್ಬರವನ್ನು ಯಾವ ಸಮಯದಲ್ಲಿ ಎಷ್ಟೆಷ್ಟು ಹಾಕಬೇಕು ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕಂದ್ರೆ ತೆಂಗು ರಾಸಾಯನಿಕ ಗೊಬ್ಬರಗಳನ್ನು ಹಾಕಿದಾಗ ಎಲ್ಲ ರಾಸಾಯನಿಕ ಗೊಬ್ಬರಗಳು ಒಂದೇ ಸಮಯನೇ ಉಪಯೋಗ ಆಗೋದಿಲ್ಲ. ಆದರೆ ಕೊಟ್ಟಿಗೆ ಗೊಬ್ಬರದಲ್ಲಿ ಹಾಕಿದ್ರೆ ನಿಧಾನ ಪ್ರಮಾಣದಲ್ಲಿ ಕೊಳತು ನಿಧಾನವಾಗಿ ನಮ್ಮ ಎಲ್ಲ ಒಂದು ಇದಕ್ಕೆ ತೆಂಗಿಗೆ ಒದಗಿಸ್ತದೆ. ಅದರಲ್ಲಿ ಎಲ್ಲ ಪೋಷಕಾಂಶಗಳು ಇರ್ತವೆ ಕೊಟ್ಟಿಗೆ ಗೊಬ್ಬರದಲ್ಲದೆ, ಸಾರಜನಕ, ರಂಜಕ, ಪೊಟಾಷ್, ಇದರ ಜೊತೆಗೆ ಲಘು ಪೋಷಕಾಂಶಗಳು ಸಹ ಇರ್ತವೆ. ಅದಕ್ಕೋಸ್ಕರ ನಾವು ಕೊಟ್ಟಿಗೆ ಗೊಬ್ಬರವನ್ನು ತಪ್ಪದೆ ನಾವು ಪ್ರತಿ ವರ್ಷ 4 ವರ್ಷದ ನಂತರ ಗಿಡಗಳಿಗೆ 50 ಕೆಜಿ, ಅದರ ಜೊತೆಗೆ 4 ವರ್ಷದ ನಂತರ ಗಿಡಗಳಾದರೆ 1 ಕೆಜಿ ಯೂರಿಯಾ, 2 ಕೆಜಿ ರಾಕ್ ಫಾಸ್ಫೇಟ್, 2 ಕೆಜಿ ಪೊಟಾಷ್. ಅದೇ ನಾವು ಇದರಲ್ಲಿ ಲೆಕ್ಕ ಹಾಕಿದ್ರೆ NPK ಅಂತದ್ರಲ್ಲಿ 0.5 ಸಾರಜನಕ ಮತ್ತು 0.32 ರಂಜಕ ಮತ್ತು 1.2 ಕೆಜಿ ಪೊಟಾಷ್ ಅನ್ನು ನಾವು ಕೊಡಬೇಕಾಗತ್ತೆ. ಈ ಒಂದು ಪ್ರಮಾಣದಲ್ಲಿ ನಾವು ನೇರ ಗೊಬ್ಬರಗಳಲ್ಲಿ ಕೊಟ್ಟಲ್ಲ ಆದರೆ ಯೂರಿಯಾವನ್ನು 1 ಕೆಜಿ 1 ವರ್ಷಕ್ಕೆ, 2 ಕೆಜಿ ರಾಕ್ ಫಾಸ್ಫೇಟ್, 2 ಕೆಜಿ ಪೊಟಾಷ್. ಈ ಪೊಟಾಷ್ ಮತ್ತು ರಾಕ್ ಫಾಸ್ಫೇಟ್ ಮತ್ತು ಯೂರಿಯಾ ಈ ಮೂರು ಬೇರೆ ಬೇರೆ ಗೊಬ್ಬರಗಳನ್ನು ನಾವು ಮಿಕ್ಸ್ ಮಾಡಿ ವರ್ಷಕ್ಕೆ 2 ಬಾರಿಯಾಗಿ ಕೊಡಬೇಕಾಗತ್ತೆ. ಅಂದರೆ 4 ವರ್ಷದ ನಂತರ ಗಿಡಗಳಿಗೆ 2 ಬಾರಿ, ಒಂದು ನಾವು ಜೂನ್ ಜುಲೈನಲ್ಲಿ ಮಳೆಗಾಲ ಪ್ರಾರಂಭ ಆಗ ಸಮಯದಲ್ಲಿ ಕೊಡಬೇಕಾಗತ್ತೆ, ಇನ್ನೊಂದು ಸೆಪ್ಟೆಂಬರ್ ಅಕ್ಟೋಬರ್ ಹಂತದಲ್ಲಿ ಕೊಡಬೇಕಾಗುತ್ತೆ. 2 ಹಂತದಲ್ಲಿ ಗೊಬ್ಬರನು ಕೊಡಬಹುದು. ಕೆಲವು ಸಮಯದಲ್ಲಿ ನಮಗೆ ಆಳುಗಳು ಸಿಕ್ಕು ನಮಗೆ ಇದ್ದಲ್ಲಿ ಮೂರು ಬಾರಿ ಕೊಟ್ಟರು ಏನು ತೊಂದರೆ ಇಲ್ಲ. ಹೆಚ್ಚೆಚ್ಚು ಬಾರಿ ಕೊಟ್ಟಷ್ಟು ನಮಗೆ ಇದರ ಒಂದು ಉಪಯೋಗ ಚೆನ್ನಾಗಿ ಆಗುತ್ತದೆ. ಈಗ ಹನುಮಂತಪ್ಪನವರೇ, ತಾವು ಹೇಳಿದ್ರೆ ಈಗ ಹೆಚ್ಚೆಚ್ಚು ಗೊಬ್ಬರವನ್ನ ಕೊಟ್ಟಾಗ ಹೆಚ್ಚೆಚ್ಚು ಉಪಯೋಗ ಆಗುತ್ತೆ ಅಂತ. ರೈತರು ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ, ಕಾಂಪೋಸ್ಟ್ ಗೊಬ್ಬರ ಹಾಕೋದನ್ನ ಕಡಿಮೆ ಮಾಡ್ಬಿಟ್ಟು ರಾಸಾಯನಿಕ ಗೊಬ್ಬರಗಳನ್ನು ಜಾಸ್ತಿ ಮಾಡ್ಬಿಡ್ತಾರೆ. ಯಾಕೆಂದ್ರೆ ಅಲ್ಲಿ ಇಲ್ಲಿ ಕೇಳಿರ್ತಾರೆ, ಈ ಯೂರಿಯಾ ಹಾಕೋದ್ರಿಂದ ಇದ್ರ ಪರಿಣಾಮ ಹೇಗಾಗತ್ತೆ, ಪೊಟಾಷ್ ಹಾಕೋದ್ರಿಂದ ಕಾಯಿ ಚೆನ್ನಾಗಿ ಕಚ್ಚುತ್ತೆ, ಈ ತರದೆಲ್ಲ ಕೆಲವು ಅಲ್ಲಿ ಇಲ್ಲಿ ಮಾತಾಡೋದನ್ನು ಕೇಳ್ಬಿಟ್ಟು ತಮಗೆ ತಾವೇನೆ ಗೊಬ್ಬರವನ್ನ ಇಷ್ಟಿಷ್ಟು ಪ್ರಮಾಣದಲ್ಲಿ ಹಾಕುವಂತ ಒಂದು ಅಭ್ಯಾಸವನ್ನ ರೈತರು ಇಟ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಸಾರಜನಕ, ರಂಜಕ ಮತ್ತೆ ಪೊಟ್ಯಾಷ್ ಯಾವ ರೀತಿ ಕೆಲಸ ಮಾಡುತ್ತೆ ಮತ್ತೆ ಅದು ಎಷ್ಟೆಷ್ಟು ಪ್ರಮಾಣದಲ್ಲಿ ಕೊಟ್ಟಾಗ ಗಿಡಕ್ಕೆ ಅನುಕೂಲವಾಗುತ್ತೆ, ಅದೊಂದಿಷ್ಟು ಮಾಹಿತಿಯನ್ನು ಕೊಡಿ. ಈಗ ನೀವು ಕೇಳಿದ ಪ್ರಶ್ನೆ ಬಹಳ ಮುಖ್ಯವಾಗಿರುತ್ತ ಪ್ರಶ್ನೆ. ಯಾಕಂದ್ರೆ ನಾವು ಗೊಬ್ಬರಗಳಂದ ತಕ್ಷಣ ಬಹಳಷ್ಟು ನಮ್ಮ ರೈತರು ಸಾರಜನಕ ಅಂದ್ರೆ ಬರೀ ಯೂರಿಯಾ ಅಷ್ಟೇ ಕೊಟ್ಟು ಬಿಡ್ತಾರೆ, ರಂಜಕನ ಬಿಟ್ಟು ಬಿಡ್ತಾರೆ. ಕೆಲವೊಬ್ರು ಏನ ಮಾಡ್ತಾರೆ, ಬರೀ DAP ಗೊಬ್ಬರ ಕೊಡ್ತಾರೆ, DAP ಅಲ್ಲಿ ಬರೀ ಸಾರಜನಕ ರಂಜಕ ಇದೆ, ಪೊಟಾಷ್ ಗೊಬ್ಬರ ಇಲ್ಲೇ ಇಲ್ಲ. ಈ ತೆಂಗಿಗೆ ಮುಖ್ಯವಾಗಿ ಬೇಕಾಗಿರೋದು ಸಾರಜನಕದ ಒಂದು ಏನಂತಂದ್ರೆ ಅದು ಗಿಡದ ಬೆಳವಣಿಗೆಗೆ ಚೆನ್ನಾಗಿ ಬರ್ತದೆ. ಆದರೆ ರಂಜಕದ ಅಂಶದ ಏನ ಕೆಲಸ ಅಂತಂದ್ರೆ ಅದು ಬೇರುಗಳು ಚೆನ್ನಾಗಿ ಬಿಡ್ತದೆ. ಬೇರುಗಳು ಚೆನ್ನಾಗಿದ್ದರೆ ಮಾತ್ರ ನಮ್ಮ ಪೋಷಕಾಂಶಗಳು ತಗೊಂಡಾಗ. ಆದರೆ ಪೊಟಾಷ್ ಇದರದ ಒಂದು ಕೆಲಸ ಏನಪ್ಪ ಅಂತಂದ್ರೆ ಒಳ್ಳೆ ಕಾಯಿ ಕಚ್ಚೋದು ಮತ್ತೆ ಕಾಯಿಯಲ್ಲಿ ಕೊಬ್ಬರಿ ಅಂಶ ಜಾಸ್ತಿ ಆಗೋದು, ಎಣ್ಣೆ ಅಂಶ ಜಾಸ್ತಿ ಆಗೋದು. ಏನಾದರೂ ವಾತಾವರಣದಲ್ಲಿ ಏರುಪೇರು ಆದಲ್ಲಿ ಮತ್ತು ನಮಗೆ ಮಣ್ಣಿನಲ್ಲಿ ನೀರಿನ ಕೊರತೆಯಾದರೂ ಸಹ ಒಂದು ತಡಕೊಳ್ಳ ಶಕ್ತಿ ಈ ಒಂದು ಪೊಟಾಷ್ ಗೊಬ್ಬರಕ್ಕೆ ಇದೆ. ಮತ್ತು ಇದರಲ್ಲಿ ಪೊಟಾಷ್ ಬಹಳ ಮುಖ್ಯವಾಗಿ ನಮ್ಮ ಬೆಳೆ ಏನಾದರೂ ಚೆನ್ನಾಗಿ ಬಂದು ಬೇಗ ಫಸಲು ಬಿಡಬೇಕಂತಂದ್ರೆ ಪೊಟಾಷನ್ನ ಸ್ವಲ್ಪ ಹೆಚ್ಚು ಕೊಟ್ಟರೆ ಸ್ವಲ್ಪ ನಾವು 5 ವರ್ಷಕ್ಕೆ ನಾವು ಫಲ ಸ್ಟಾರ್ಟ್ ಆಗೋದು 4 ವರ್ಷಕ್ಕಾಗತ್ತೆ, 6 ವರ್ಷಕ್ಕಾಗೋದು 5 ವರ್ಷಕ್ಕಾಗತ್ತೆ. ಈ ನಿಟ್ಟಿನಲ್ಲಿ ರಂಜಕ ಮತ್ತು ಪೊಟಾಷ್ ಹಾಗೂ ಯೂರಿಯಾ ಅಂಶವನ್ನು ಎರಡು ಸಮತೋಲನವಾಗಿ ಗೊಬ್ಬರಗಳನ್ನು ಕೊಡಬೇಕು. ಇದ್ರ ಜೊತೆಗೆ ನಮಗೆ ಲಘು ಪೋಷಕಾಂಶಗಳು ಬಹಳ ಕಡಿಮೆ ಪ್ರಮಾಣದಲ್ಲಿ ಕೊಡ್ತಾರೆ. ಉದಾಹರಣೆ ಹೇಳಂದ್ರೆ ನಮಗೆ ತೆಂಗಿಗೆ ಬಹಳ ಮುಖ್ಯವಾಗಿ ಬೇಕಾಗಿರತಕ್ಕಂಥ ಲಘು ಪೋಷಕಾಂಶ ಅಂದರೆ ಬೋರಾನ್. ಈ ಬೋರಾನ್ ಕೊರತೆ ಏನಾದರೂ ನಮ್ಮ ಗಿಡಗಳಲ್ಲಿ ಕಂಡು ಬಂದರೆ ಎಲೆಗಳು ಮುಟ್ಟರಾದಂಗೆ ಆಗ್ತವೆ, ಅದ್ರ ಜೊತೆಗೆ ಕಾಯಿಗಳು ಕಚ್ಚೋದನ್ನು ಉದುರಿಸಿಬಿಡ್ತದೆ. ಸೊ ಬಹಳಷ್ಟು ಎಳ್ಳೆಗಳು, ತೆಂಗಿನ ಎಳ್ಳೆಗಳೆಲ್ಲ ಕೆಳಗೆ ಬಿಡದಿದ್ದು ನಾವು ಗಮನದಲ್ಲಿ. ಇದಕ್ಕೆ ಅನೇಕ ಕಾರಣಗಳಿದ್ದಾವೆ. ಬೋರಾನ್ ಕೊರತೆ ಅಂತಾನೆ ನಾವು ಹೇಳೋಕ್ಕಾಗಲ್ಲ. ತೆಂಗಿನಿಗೆ ನೀರಿನ ಕೊರತೆ ಹೆಚ್ಚು ಕಡಿಮೆ ಆದಲ್ಲಿ ಮಾತ್ರ ಸಹ ಆಗುತ್ತೆ. ಸಡನ್ ಆಗಿ ನಾವು ನೀರಾವರಿ ಪ್ರಾರಂಭ ಮಾಡಿದಾಗ ಮತ್ತು ಮಳೆಗಾಲ ಪ್ರಾರಂಭ ಆದಾಗ ಕೆಲವೊಂದು ಬಂಚಲ್ಲಿ ಈ ಕಾಯಿಗಳು ಕಚ್ಚೋದು ಉದುರೋದು ನಾವು ಗಮನಿಸಿದ್ದೀವಿ. ಇದಕ್ಕೆ ಪೊಟಾಷಿನಲ್ಲಿ ಸಹ ಚೆನ್ನಾಗಿ ಕೊಟ್ಟರೆ ಅದನ್ನು ಸಹ ತಡ್ಕೊಳ್ಳೋ ಒಂದು ಶಕ್ತಿ ಇದೆ. ಈ ನಿಟ್ಟಿನಲ್ಲಿ ನಮ್ಮ ರೈತರು ಪೋಷಕಾಂಶಗಳ ನಿರ್ವಹಣೆಯಲ್ಲಿ ಬಹಳ ಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ಅದ್ರ ಜೊತೆಗೆ ಸಾರಜನಕ, ರಂಜಕ, ಪೊಟಾಷ್ ಜೊತೆಗೆ ಕೊಟ್ಟಿಗೆ ಗೊಬ್ಬರವನ್ನು ಉಪಯೋಗಿಸಿದಲ್ಲಿ ನಿಧಾನವಾಗಿ ಉಪಯೋಗ ಆಗತ್ತೆ. ಅದಕ್ಕೆ ತೇವಾಂಶ ಬಹಳ ಮುಖ್ಯವಾಗಿ ನೋಡ್ಕೊಳ್ಳೋದ ಒಂದು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಇನ್ನು ಹನುಮಂತಪ್ಪನವರೇ, ರೈತರು ಸಾಮಾನ್ಯವಾಗಿ ಬೇಸಾಯ ಮಾಡುವಂತಹ ಸಮಯದಲ್ಲಿ ಉಪ್ಪನ್ನು ಹಾಕ್ತಾರೆ ಗಿಡಗಳಿಗೆ, ಮತ್ತೆ ಅದ್ರ ಜೊತೆಗೆ ಸುಣ್ಣವನ್ನು ಸಹ ಹಾಕ್ತಾರೆ. ಇದು ಎಷ್ಟು ಪ್ರಮಾಣ ಹಾಕಬೇಕು ಏನು ಅನ್ನೋದು ಗೊತ್ತಿಲ್ಲ. ಒಟ್ಟಿನಲ್ಲಿ ಅವರ ವಾಡಿಕೆಯಂತೆ ಹಾಕೊಂಬಂದಿರ್ತಾರೆ. ಮತ್ತೆ ನೀವು ಹೇಳಿದ್ರೆ ಬೇರೆ ಬೇರೆ ಪ್ರದೇಶದ ಮಣ್ಣಿನಲ್ಲಿ ಬೇರೆ ಬೇರೆ ಗುಣ ಅಂಶಗಳಿರುತ್ತೆ, ಹಾಗಾಗಿ ಅದಕ್ಕೆ ತಕ್ಕ ಹಾಗೇನೆ ನಾವು ಪೋಷಕಾಂಶಗಳ ನಿರ್ವಹಣೆ ಮಾಡಬೇಕು ಅಂತ. ಇದು ಯಾಕೋಸ್ಕರವಾಗಿ ಉಪ್ಪು ಮತ್ತು ಈ ಸುಣ್ಣವನ್ನೆಲ್ಲ ಹಾಕ್ತಾರೆ? ಈಗ ಮೊದಲು ಉಪ್ಪನ್ನು ಹಾಕೋದು ನಮ್ಮ ಒಂದು ರೈತರ ಪದ್ಧತಿಯಲ್ಲಿ ರೂಢಿಯಿತ್ತು. ಕಾರಣ ಏನಂದ್ರೆ ಉಪ್ಪಿನಲ್ಲಿ ಸೋಡಿಯಂ ಮತ್ತು ಕ್ಲೋರಿನ್ ಅಂಶ ಎರಡಿರ್ತದೆ, ಮಣ್ಣನ್ನು ಸಡಿಲಗೊಳಿಸ್ತದೆ. ಈ ಮಣ್ಣನ್ನು ಸಡಿಲಗೊಳಿಸೋದ್ರಿಂದ ನಾವು ಉಪ್ಪನ್ನು ಜಾಸ್ತಿ ಯಾವಾಗ ಹಾಕ್ತಿದ್ವಿ. ಇದ್ರ ಜೊತೆಗೆ ನಮಗೆ ಮುಖ್ಯವಾಗಿ ಸುಣ್ಣ ಅಂತ ಹೇಳಿದ್ರಿ ನೀವು, ಸುಣ್ಣ ಬಹಳ ಮುಖ್ಯವಾಗಿ ಬೇಕಾಗಿರತಕ್ಕಂಥ, ಅದು ಮುಖ್ಯವಾಗಿ ಅಂದ್ರೆ ಕರಾವಳಿ ಮತ್ತು ಮಲೆನಾಡು ಪ್ರದೇಶದಲ್ಲಿ ಯಥೇಚ್ಛವಾಗಿ ಮಳೆ ಬಂದು ನಮ್ಮ ಪೋಷಕಾಂಶಗಳನ್ನು ಕೊಚ್ಚಿಕೊಂಡೋಗುತ್ತೆ. ಅದ್ರ ಜೊತೆಗೆ ಮಣ್ಣಿನ ರಸಸಾರ, ರಸಸಾರ ಏನಾಗಿದೆ ಅಂದ್ರೆ ಇಲ್ಲಿ ಸ್ವಲ್ಪ ಹುಳಿ ಮಣ್ಣು, ತೆಂಗು ಆದಷ್ಟು ಸ್ವಲ್ಪ ಪ್ರಮಾಣದಲ್ಲಿ ಹುಳಿಯನ್ನು ಇಷ್ಟಪಡ್ತದೆ. ಆ ನಿಟ್ಟಿನಲ್ಲಿ ತೆಂಗಿಗೆ ಸ್ವಲ್ಪ ಹುಳಿ ಅಂಶ ಮಣ್ಣನ್ನು ಚೆನ್ನಾಗಿ ಬರ್ತದವೆ. ಆದರೂ ಹುಳಿ ಅಂಶ ಜಾಸ್ತಿ ಇದ್ರೆ ನಾವು ಹಾಕಿರ್ತಕ್ಕಂಥ ಪೋಷಕಾಂಶಗಳು ಗಿಡಕ್ಕೆ ಲಭ್ಯತೆ ಆಗೋದಿಲ್ಲ. ಯಾಕೆಂದ್ರೆ ನಾವೇ ನಮ್ಮ ಹೊಟ್ಟೆಯಲ್ಲಿ ಏನಾದರೂ ಹುಳಿ ಅಂಶ ಇದ್ದಾಗ ಅದನ್ನು ಹುಳಿ ಅಂಶಕ್ಕೆ ನಾವು ಅದನ್ನ ತೆಗಿಬೇಕಂದ್ರೆ ನಾವು ಒಂದು ಯಾವ್ದಾದ್ರು ಒಂದು ಟ್ಯಾಬ್ಲೆಟ್ಸ್ ತಗೊಂತಿದ್ವಿ. ಅದೇ ರೀತಿ ಮಣ್ಣಿನಲ್ಲಿ ಹುಳಿ ಅಂಶ ಹೆಚ್ಚಲ್ಲಿದ್ದ ನಾವು ಏನೇ ಗೊಬ್ಬರಗಳು ಹಾಕಿದ್ರೂ ಅದು ಗಿಡಕ್ಕೆ ಪ್ರಯೋಜನ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ಈ ಸುಣ್ಣವನ್ನು ಅತಿ ಮುಖ್ಯವಾಗಿ ನಾವು ಗೊಬ್ಬರಗಳು ಹಾಕೋದಕ್ಕಿಂತ ಮುಂಚೆನೆ ಹಾಕ್ಬೇಕು. ಮುಂಚೆ ಅಂತಂದ್ರೆ 15-20 ದಿನಗಳ ನಾವು ಮೊದಲನೇ ಮಳೆ ಪ್ರಾರಂಭ ಆದ ಸಮಯದಲ್ಲಿ ಅದಕ್ಕೇನಾದ್ರೂ ಪಾತಿ ಮಾಡೋ ಸಮಯದಲ್ಲಿ ಸುಮಾರು 2-3 ಕೆಜಿ ವರೆಗೂ ಒಂದು ಮರಕ್ಕೆ ಹಾಕ್ಬೋದು. 4 ವರ್ಷದ ನಂತರ ಮರಗಳಿಗೆ ಸುಮಾರು 3-4 ಕೆಜಿ ವರೆಗೂ ಸುತ್ತ ಬೇಸಿನಲ್ಲಿ 2 ಮೀಟರ್ ಸುತ್ತ ಅಳತೆಯಲ್ಲೆಲ್ಲ ಹಾಕ್ಬೋದು. ಇವನ್ ಎಲ್ಲಾ ಜಾಗದಲ್ಲಿ ಹಾಕಿದ್ರು 1 ಎಕರೆಗೆ 200 ಕೆಜಿ ಅಷ್ಟು ಸುಣ್ಣವನ್ನು ಹಾಕಬೇಕಾಗತ್ತೆ. ಒಂದು ಗಿಡದ ಲೆಕ್ಕದಲ್ಲಿ ತಗೊಂಡ್ರೆ 3-4 ಕೆಜಿ ಸುತ್ತ ನಾವು ಹಾಕಿದಲ್ಲಿ ಒಂದು ಸರಿ ಸುಣ್ಣವನ್ನು ಹಾಕಿದ್ರಲ್ಲಿ ಸಾಕಾಗತ್ತೆ. ಇಲ್ಲ ನಾವು ಮೊದಲೇ ಸರಿ ಹಾಕ್ಲಿಲ್ಲ ಅಂದ್ರು ಎರಡನೇ ಸರ್ತಿ ನಾವು ಕೊನೆಯ ಹಂತದಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಸಹ ಹಾಕ್ಬೋದು. ಯಾವ್ದಾದ್ರೂ ಒಂದು ಸರಿ ವರ್ಷಕ್ಕೆ ಒಂದು ಸರಿ 3-4 ಕೆಜಿ ಸುಣ್ಣವನ್ನು ದೊಡ್ಡ ಮರಗಳಿಗೆ ಹಾಕೋ. ಅದು ಸುಣ್ಣದ ಅಂದ್ರೆ ಒಂದು ಕೃಷಿ ಸುಣ್ಣ ಅಂತಾನೂ ಇದೆ, ಡೋಲಮೈಟ್ ಸುಣ್ಣ ಅನ್ನೋದಿದೆ. ಡೋಲಮೈಟ್ ಸುಣ್ಣ ಹಾಕೋದ್ರಿಂದ ನಮಗೆ ಬಹಳ ತೆಂಗಿಗೆ ಬಹಳ ಉಪಯೋಗ ಏನಂದ್ರೆ ಅದರಲ್ಲಿ ಮ್ಯಾಗ್ನೀಷಿಯಂ ಅಂತ ಇರ್ತದೆ. ಮ್ಯಾಗ್ನೀಷಿಯಂ ನಮ್ಮ ಗಿಡಕ್ಕೆ ಬೇಕಾಗಿರತಕ್ಕಂಥ ಲಘು ಪೋಷಕಾಂಶಗಳು. ಇದರಿಂದ ಕಾಯಿ ಚೆನ್ನಾಗಿ ಕಸ್ತದೆ, ಎಲೆಗಳು ಚೆನ್ನಾಗಾಗುತ್ತದೆ, ಅದರ ಒಂದು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ಚೆನ್ನಾಗಾಗ್ತದೆ. ಇನ್ನು ತಾವು ಎಲ್ಲ ಈ ಗೊಬ್ಬರದ ಪ್ರಮಾಣ ಎಷ್ಟು ಹಾಕಬೇಕು ಮತ್ತೆ ಯಾವ್ಯಾವ ಸಂದರ್ಭದಲ್ಲಿ ಹಾಕಬೇಕು ಅನ್ನೋದನ್ನೆಲ್ಲ ತಾವು ಹೇಳಿದ್ರಿ. ಅದರಲ್ಲಿ ಪ್ರಮುಖ ಪೋಷಕಾಂಶಗಳು ಮತ್ತೆ ಲಘು ಪೋಷಕಾಂಶಗಳು ಇವೆಲ್ಲದರ ಬಗ್ಗೆನ ಮಾಹಿತಿ ನೀಡಿದ್ರಿ. ಈಗ ಗೊಬ್ಬರ ಹಾಕೋ ವಿಧಾನವು ಸಹ ಬಹಳ ಮುಖ್ಯವಾಗುತ್ತೆ. ಈಗ ಕೊಟ್ಟಿಗೆ ಗೊಬ್ಬರನೂ ಹಾಕ್ತಾರೆ, ಅಲ್ಪ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರನೂ ಹಾಕ್ತಾರೆ. ಅದು ತೆಂಗಿನ ಮರದ ಸುತ್ತ ಎಷ್ಟು ದೂರದಲ್ಲಿ ಬುಡ ಬಿಡಿಸ್ಬೇಕು, ಎಷ್ಟು ಆಳದಲ್ಲಿ ಅದರ ಗೊಬ್ಬರವನ್ನು ಹಾಕಬೇಕು, ಅವೆಲ್ಲ ಬಹಳ ಮುಖ್ಯವಾಗುತ್ತೆ. ಇದೆಲ್ಲ ಹೇಗ್ ಮಾಡ್ಬೇಕು ಹನುಮಂತಪ್ಪ? ಇದು ಬಹಳ ಮುಖ್ಯವಾಗಿ, ಬಹಳಷ್ಟು ರೈತರು ಏನ್ ಮಾಡ್ತಾರೆ, ತೆಂಗಿನ ಗಿಡಕ್ಕೆ ಗೊಬ್ಬರ ಅಂತ ತಕ್ಷಣ ಹೋಗಿ ತಗೊಂಡು ಬುಡಕ್ಕೆ ಹಾಕಿಬಿಡ್ತಾರೆ. ಬುಡಕ್ಕೆ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಅಷ್ಟೊಂದು ಪ್ರಯೋಜನಕರ ಆಗಲ್ಲ. ತೆಂಗಿನ ಬೇರುಗಳಲ್ಲಿ ಸುಮಾರು ನಾವು ಹೇಳಿದ ಪ್ರಕಾರ 80% ಬೇರುಗಳು 2 ಮೀಟರ್ ಸುತ್ತ ಅಳತೆಯಲ್ಲಿರ್ತದೆ. ಅದರಲ್ಲಿ ಮುಖ್ಯವಾಗಿ ನಮ್ಗೆ ತೆಂಗು ಮಳೆ ಬಂದಾಗ ನೀರು ಎಲ್ಲಿ ಜಾಸ್ತಿ ಹನಗ್ತದೋ ಅದಕ್ಕೆ ಡ್ರಿಪ್ ಜೋನ್ ಅಂತ ಹೇಳ್ತೇವೆ ನಾವು. ಅಂದ್ರೆ 2 ಮೀಟರ್ ಸುತ್ತ ಅಳತೆಯಲ್ಲಿ ಗಿಡದಿಂದ 2 ಮೀಟರ್ ದೂರದಲ್ಲಿ ಒಂದು ಸಣ್ಣ ಒಂದು ಟ್ರೆಂಚ್ ತೆಗೆದು ಅದಕ್ಕೆ ಎಲ್ಲ ಗೊಬ್ಬರಗಳನ್ನು ಸುತ್ತ ಎಲ್ಲಾ ಕಡೆ ಹಾಕಿದ್ರೆ ಒಳ್ಳೇದು. ಇಲ್ಲ ಅಂತಂದ್ರೆ ಕೆಲವು ರೈತರು ಏನಾಗುತ್ತಾರೆ, ಒಂದೇ ಒಂದು ಸ್ಪಾಟ್ ಅಲ್ಲಿ ಒಂದ್ ಕಡೆ ಹಾಕ್ತಾರೆ, ಇನ್ನೊಂದು ವರ್ಷ ಇನ್ನೊಂದು ಕಡೆ ಹಾಕ್ತಾರೆ, ಇನ್ನೊಂದು ವರ್ಷ ಹಿಂಗೆ ಹಾಕ್ಯಂತ ಬರ. ಅದು ಏನಾಗುತ್ತೆ ಅಷ್ಟೊಂದು ಪ್ರಯೋಜನಕರ ಆಗೋದಿಲ್ಲ. ಸುತ್ತ ನಾವು ಬೇಸಿನ ಸುತ್ತಲೇ ಒಂದು ರೌಂಡ್ ಆಗಿ ಒಂದಾಗಿ 2 ಮೀಟರ್ ಸುತ್ತ ಅಳತೆಯಲ್ಲಿ ಬುಡದಿಂದ 2 ಮೀಟರ್ ದೂರದಲ್ಲಿ ಒಂದು ಸಣ್ಣ ಒಂದು ಕಾಲುವೆ ಅಥವಾ ಒಂದು ತೆಗೆದು ಆ ಕಾಲುವೆಯಲ್ಲಿ ನಾವು ಗೊಬ್ಬರಗಳನ್ನು ಹಾಕಿ ಸುತ್ತ ಎಲ್ಲ ಕಡೆ ಅಂದ್ರೆ ನಾವು ಸಮ ಪ್ರಮಾಣದಲ್ಲಿ ಈಗ 1 ಕೆಜಿ ಯೂರಿಯಾದಲ್ಲಿ 1/2 ಕೆಜಿ ಯೂರಿಯಾ, 1 ಕೆಜಿ ರಾಕ್, 2 ಕೆಜಿ ಪೊಟಾಷ್ ಅಲ್ಲಿ 1 ಕೆಜಿ ಪೊಟಾಷ್ ಅಂದ್ರೆ 1/2 1/1 ಕೆಜಿ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಸಾರಜನಕ ರಂಜಕ ಪೊಟಾಷ್. ಇನ್ನ ನಾವು ಲಘು ಪೋಷಕಾಂಶಗಳ ಕೊರತೆ ಅಂದ್ರೆ ಬಹಳ ಮುಖ್ಯವಾಗಿ ಹೇಳಿದ್ನಲ್ಲ, ಒಂದು ಜಿಂಕ್ ಬರ್ತದೆ, ಇನ್ನೊಂದು ಮ್ಯಾಗ್ನೀಷಿಯಂ ಸಲ್ಫೇಟ್ ಇವೆಲ್ಲದರನ್ನು ಒಂದು ಮಿಕ್ಸ್ ಆಗಿರ್ತಕ್ಕಂಥ ಒಂದು ಲಘು ಪೋಷಕಗಳನ್ನು ಒಂದು ಯಾವುದಾದ್ರು ಒಂದು ಮಿಕ್ಸರ್ ಅನ್ನು 250 ಗ್ರಾಂ ಅಂದರೆ ಒಂದು 1/2 kg ಒಂದು ವರ್ಷಕ್ಕೆ ಹಾಕಿದರೆ ನಮಗೆ ಎಲ್ಲ ಪೋಷಕಗಳ ಕೊರತೆಯನ್ನು ನಿಭಾಯಿಸಬಹುದು. ಒಂದು ಪಕ್ಷ ಏನಾಗುತ್ತೆ ಅಂದರೆ ಬಹಳಷ್ಟು ನಮ್ಮಲ್ಲಿ ಇರ್ತಕ್ಕಂಥ ಈಗ ಈ ಕಾಯಿ ಉದುರದ ಸಮಸ್ಯೆಗಳು ಬಹಳಷ್ಟು ರೈತರು ಹೇಳ್ತಾರೆ. ಈ ಕಾಯಿ ಉದುರೋದಕ್ಕೆ ಬಹಳ ನಾವು ಮಣ್ಣಿನಲ್ಲಿ ಕೊಟ್ಟು ಮಣ್ಣಿಂದ ತಗೊಂಡ್ರೆ ಲೇಟ್ ಆಗುತ್ತದೆ. ಇಂಥ ಪ್ರಮಾಣದಲ್ಲಿ ಏನಾದರೂ ನಾವು ವಿಪುಲ್ ಅಂತ ಅಥವಾ ಅದಕ್ಕೆ ಯಾವುದಾದ್ರೂ ಒಂದು ಲಘು ಪೋಷಕಗಳಿರ್ತಕ್ಕಂಥ ಒಂದು ಲಿಕ್ವಿಡ್ ಫರ್ಟಿಲೈಸರ್ಸ್ ಇರ್ತವೆ, ಆ ಲಿಕ್ವಿಡ್ ಫರ್ಟಿಲೈಸರ್ಸ್ ಅನ್ನು 4 ml 15 ml ನೀರಿನಲ್ಲಿ ಬೇರಿನ ಮುಖಾಂತರ ಕೊಟ್ಟರೆ ಬಹಳ ಬೇಗ ರಿಕವರಿ ಆಗಿ ಕಾಯಿ ಉದುರೋದನ್ನು ತಡೆಗಟ್ಟೋದನ್ನು ನಾವು ನೋಡಿದೀವಿ, ಕಂಡುಕೊಳ್ಳಿದೀವಿ. ಇದು ರೈತರು ಇದರ ಲಾಭ ಪಡ್ಕೋಬೇಕಂತ ಹೇಳ್ತಾ ಇದ್ದೇನೆ. ಈಗ ಹರಳು ರೂಪದ ಪೋಷಕಾಂಶಗಳು ಅಂದ್ರೆ ನಾವು ರಾಸಾಯನಿಕ ಗೊಬ್ಬರಗಳು ಅಂತ ಏನ್ ಹೇಳ್ತೀವಲ್ಲ, ಅದ್ರ ಜೊತೆಗೆ ದ್ರವರೂಪದ ಗೊಬ್ಬರಗಳು ಸಹ ಬರ್ತಾ ಇದೆ. ತಾವೇನೋ ಒಂದು ಹೇಳಿದ್ರೆ ಕಾಯಿ ಉದುರದೇ ಇರೋದಕ್ಕೆ ಒಂದು ದ್ರವರೂಪದ ಗೊಬ್ಬರ ಇದೆ ಅಂತ, ಅದ್ರ ಬಗ್ಗೆ ಇನ್ನೊಂದ್ಸರಿ ಹೇಳ್ಬಿಡಿ ಹನುಮಂತ. ದ್ರವರೂಪದ ಗೊಬ್ಬರ ಅಂತಂದ್ರೆ ನಾನು ಸುಮಾರು ಕೆಲವೊಂದು ರೈತರದ ಕೇಳಿದಾಗ ಅವ್ರಿಗೆ ಸಮಸ್ಯೆ ಬಹಳಷ್ಟು ಹಳ್ಳುಗಳು ಉದುರ್ತಿದ್ವು. ಸುಮಾರು ಹಳ್ಳುಗಳಂದ್ರೆ ಒಂದು ಗಿಡ ಒಂದು ಬಂಚಲ್ಲಿ ಪ್ರತಿ ತಿಂಗಳು ಒಂದು ಬಂಚು ಬರ್ತದೆ. ಈಗ ನಮ್ಮ ರೈತರ ಗಮನದಲ್ಲಿ ಇಡಬೇಕಂದ್ರೆ ಪ್ರತಿ ತಿಂಗಳಂದ್ರೆ 30 ತಿಂಗಳು ಅಂದ್ರೆ 12 ತಿಂಗಳಿಗೆ 12 ಬಂಚ್ಗಳು ಬರ್ತವೆ. 12 ಪ್ರತಿ ಬಂಚಲ್ಲಿ ಸುಮಾರು 70-80 ಹೆಣ್ಣು ಕಾಯಿಗಳು ಬಿಡ್ತವೆ. ಈ ಎಷ್ಟೊಂದು ಕಾಯಿಗಳು ಬಿಟ್ಟರು ಉಳ್ಕೊಳ್ಳಕ್ ಸಾಧ್ಯ ಇಲ್ಲ. ಕಾರಣ ಏನಪ್ಪ ಅಂತಂದ್ರೆ ಮುಖ್ಯವಾಗಿ ನೀವು ಹೇಳಿದ ಪ್ರಕಾರ ಈ ಪೋಷಕಾಂಶಗಳ ಕೊರತೆಗಳು. ಈ ನಿಟ್ಟಿನಲ್ಲಿ ಗಿಡಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಉಳಿಸ್ಕೊಂಡು ಉಳಿದ ಕಾಯಿಗಳ ಹಳ್ಳುಗಳನ್ನು ಉದುರಿಸಕ್ಕೆ ಪ್ರಯತ್ನ ಪಡ್ತದೆ. ಅದನ್ನ ನಾವು ಹೆಚ್ಚೆಚ್ಚು ಪ್ರಯೋಜನ ಪಡ್ಕೋಬೇಕಂತಂದ್ರೆ ನಾವು ಈ ರಾಸಾಯನಿಕ ಗೊಬ್ಬರಗಳ ಜೊತೆಗೆ ಕೊಟ್ಟಿಗೆ ಗೊಬ್ಬರ ಜೊತೆಗೆ ಕೆಲವೊಂದು ಬೇಗ ರಿಕವರಿ ಆಗತಕ್ಕಂಥ ದ್ರವರೂಪದ ಗೊಬ್ಬರಗಳಿದಾವೆ ಅವನ್ನು ಸಹ ಕೊಡಬಹುದು. ಈಗ 17-19 ದ್ರವರೂಪದ ಗೊಬ್ಬರಗಳು ಬಂದಿವೆ, ಅದನ್ನ 4-5 ml ಅನ್ನು ಒಂದು 50 ml ನೀರಿನಲ್ಲಿ ಬೇರಿನ ಮುಖಾಂತರ ಕೊಟ್ಟರೆ ಬಹಳ ಪ್ರಯೋಜನಕಾರಿ ಆಗುತ್ತದೆ. ಅದರಲ್ಲಿ ನಾವು ಸ್ಪಿಕ್ಸ್ ಸೈಟೋಜೈಮ್ ಇದೆ, ಅದರಲ್ಲಿ ಬೇರೆ ಬೇರೆ ತರತಕ್ಕಂಥ ಈ ದ್ರವರೂಪದ ಪೋಷಕಾಂಶಗಳಿದಾವೆ, ಅದನ್ನು ನಾವು ದ್ರವರೂಪದಲ್ಲಿ ಕೊಟ್ಟಲ್ಲಿ ಬಹಳ ಬೇಗ ಉಪಯೋಗ ಆಗಿ ಗಿಡಕ್ಕೆ ಒಂದು ಲಭ್ಯತೆ ಸಿಕ್ಕು ನಮ್ಮ ಕಾಯಿ ಉದುರಿಸೋದನ್ನು ನಾವು ತಡೆಗಟ್ಟಬಹುದು. ಸರಿ, ಅದನ್ನು ಹೇಗೆ ಬೇರಿನ ಮೂಲಕ ಕೊಡೋದು? ಈಗ ನೀರಿನಲ್ಲಿ ಮಿಶ್ರಣ ಮಾಡಿ ಬೇರಿನ ಸುತ್ತಲೂ ಅನ್ನ ಚೆಲ್ಬಿಟ್ರೆ ಸಾಕಾಗುತ್ತೋ, ಅಥವಾ ಒಂದು ಪ್ಲಾಸ್ಟಿಕ್ ಕೊಟ್ಟೆನಲ್ಲಿ ಇಟ್ಬಿಟ್ಟು ಅದಕ್ಕೆ ಬೇರಿಗೆ ಪೂರೈಕೆ ಮಾಡಬೇಕು, ಯಾವ ವಿಧಾನ ಅನುಸರಿಸಬೇಕು? ಈಗ ಉದಾಹರಣೆ ನೀವು ಹೇಳಿದ ಪ್ರಕಾರ ಈಗ ಚೆಲ್ಲಿದ್ರೆ ಅಷ್ಟೊಂದು ಬಹಳಷ್ಟು ಪ್ರಯೋಜನ ಆಗೋದಿಲ್ಲ. ಈಗ ಉದಾಹರಣೆ ನಾವು ಕೆಲವೊಂದು ರೋಗ ಬಂದಿರತಕ್ಕಂಥ ಮರಗಳಿಗೆ ಮಾತ್ರ ನಾವು ಕೆಲವೊಂದು ಕೀಟನಾಶಕಗಳನ್ನು ಅದ್ರ ಸುತ್ತ ಸುರಿಬೇಕಂತ ಹೇಳ್ತೀವಿ. ಆದರೆ ಈ ಒಂದು ಲಘು ಪೋಷಕಾಂಶಗಳ ಕೊರತೆ ನಾವೇನದನ್ನ ಮಾಡಬೇಕಂದ್ರೆ ಒಂದು ಪ್ಲಾಸ್ಟಿಕ್ ತೊಟ್ಟೆಯಲ್ಲಿ ಸಣ್ಣದೊಂದು ತೊಟ್ಟೆಯಲ್ಲಿ ನಾವು ಅದರಲ್ಲಿ ಒಂದು 50 ml ನೀರಿನಲ್ಲಿ 4 ml ಈ ಒಂದು ದ್ರವರೂಪದ ಗೊಬ್ಬರಗಳನ್ನು ಬೆರೆಸಿ ಈ ಬೇರಿನ ಮುಖಾಂತರ ಬೇರೆ ಯಾವ ರೀತಿ ಇರಬೇಕಂದ್ರೆ ಕೆಂಪು ಕಲರ್ ಇರಬೇಕು, ಕಪ್ಪಾಗಿದ್ರೆ ಅದು ಸತ್ತಿರ್ತಕ್ಕಂಥ ಬೇರು, ಅದಕ್ಕೆ ಕೊಟ್ಟರೆ ಯಾವುದೂ ಪ್ರಯೋಜನ ಆಗೋದಿಲ್ಲ. ಇದ್ರ ಬಗ್ಗೆ ಬಹಳ ಮುಖ್ಯವಾಗಿ ಜಾಗ್ರತೆ, ಇಟ್ಟಿಗೆ ಕಲರ್ ಇರತಕ್ಕಂಥ ಒಂದು ಬೇರನ್ನು ಒಂದು 45 ಡಿಗ್ರಿ ಆಂಗಲ್ ಅಲ್ಲಿ ಕಟ್ ಮಾಡಿ ಅದಕ್ಕೆ ಹಾಕಿ ಒಂದು ಮುಚ್ಚಿದರೆ ನಾಳೆ ಬೆಳಿಗ್ಗೆ ಬಂದು ನೋಡಿದಾಗ ಒಂದು ದಿನದೊಳಗೆ ಅದೆಲ್ಲ ಪೂರ್ತಿ ಹೀರ್ಕೊಂಡಿರ್ತದೆ. ಇದು ಬಹಳ ಪ್ರಯೋಜನಕರ ಆಗಿ ಪರಿಣಾಮ ಬೀರ್ತದೆ. ಸರ್, ಇನ್ನು ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ತಾವೆಲ್ಲ ವಿವರವಾಗಿ ನೀಡಿದ್ರಿ. ಈ ಎಲ್ಲ ಪೋಷಕಾಂಶಗಳನ್ನ ಮರಕ್ಕೆ ಪೂರೈಕೆ ಮಾಡಬೇಕಾದ್ರೆ ರೈತರು ಕೆಲವೊಂದಿಷ್ಟು ಅಂಶಗಳನ್ನ ಗಮನಿಸಬೇಕು. ಈಗ ತೇವಾಂಶವನ್ನ ಗಮನಿಸಬೇಕು, ಮತ್ತೆ ಅದನ್ನ ಒಂದ್ಸರಿ ಕೊಡಬೇಕು, ಎರಡ್ ಸರಿ ಕೊಡಬೇಕು, ಈ ತರದೆಲ್ಲ ಕೆಲವೊಂದು ಅಂಶಗಳನ್ನ ಗಮನಿಸೋದು ಬಹಳ ಒಳ್ಳೇದು ಅಂತ ಆ ಬಗ್ಗೆ ಒಂದಿಷ್ಟೆಲ್ಲ ಹೇಳ್ಬೇಕಲ್ಲ. ಈಗ ರೈತರು ಈಗ ಪೋಷಕಾಂಶ ನಿರ್ವಹಣೆಯಲ್ಲಿ ಗಮನದಲ್ಲಿರ್ತಕ್ಕಂಥ ಅಂಶಗಳೇನಪ್ಪ ಅಂದ್ರೆ, ಉದಾಹರಣೆ ನಾವು ಗೊಬ್ಬರಗಳು ಹಾಕಬೇಕಾದ್ರೆ ಸಮತೋಲನ ಗೊಬ್ಬರವನ್ನು ಹಾಕಬೇಕಾಗತ್ತೆ. ಒಂದು ಯೂರಿಯಾವನ್ನು ಜಾಸ್ತಿ ಹಾಕಿದಾಗ ಆ ಪ್ರಮಾಣದಲ್ಲಿ ಮಣ್ಣಿನ ಒಂದು ಗುಣಧರ್ಮಗಳನ್ನು ನೋಡಿಕೊಂಡು ಮಣ್ಣಿನಲ್ಲಿ ಎಷ್ಟು ಪೋಷಕಾಂಶಗಳು ಇದ್ದೇವೆ ಅದಕ್ಕೆ ನಾವು ಮಣ್ಣಿನ ಒಂದು ಪರೀಕ್ಷೆ ಮಾಡಿಸಬೇಕಾಗತ್ತೆ. ಮಣ್ಣಿನ ಪರೀಕ್ಷೆದ ಆಧಾರದ ಮೇಲೆ ನಾವು ರಸಗೊಬ್ಬರಗಳನ್ನು ನಿರ್ಧರಿಸಬೇಕಾಗತ್ತೆ. ಅದರಲ್ಲಿ ರಸಸಾರ ಎಷ್ಟಿದ್ರೆ ರಸಸಾರ ನೋಡಿಕೊಂಡು ಎಷ್ಟು ಪ್ರಮಾಣದಲ್ಲಿ ಸುಣ್ಣವನ್ನು ಕೊಡಬೇಕನ್ನೋದ್ರ ಗಮನದಲ್ಲಿಟ್ಟಬೇಕಾಗತ್ತೆ. ಇದ್ರ ಜೊತೆಗೆ ನಾವು ಕೊಟ್ಟಿಗೆ ಗೊಬ್ಬರ ಜೊತೆಗೆ ಅನೇಕ ಪೋಷಕಾಂಶಗಳನ್ನು ಸರಮ ಪ್ರಮಾಣದಲ್ಲಿ 2 ಬಾರಿಯಾಗಿ ಕೊಡಬೇಕಾಗತ್ತೆ. ಒಂದು ಜೂನ್ ಜುಲೈನಲ್ಲಿ ಮಳೆಗಾಲ ಪ್ರಾರಂಭ ಆಗೋ ಸಮಯದಲ್ಲಿ, ಇನ್ನೊಂದು ಸೆಪ್ಟೆಂಬರ್ ಅಕ್ಟೋಬರ್. ಈ ಸಮಯದಲ್ಲಿ ನಾವು ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶ ಇರಬೇಕು, ಇಲ್ಲಾಂದ್ರೆ ನಾವು ನೀರಿನ ಒಂದು ಲಭ್ಯತೆಯನ್ನು ಇಟ್ಟುಕೊಂಡಿರಬೇಕು. ಯಾಕಂದ್ರೆ ನಾವು ಹನಿ ನೀರಾವರಿ ಇರಬಹುದು, ಸ್ಪ್ರಿಂಕ್ಲರ್ ಇರಬಹುದು, ಹೆಚ್ಚಾಗಿ ಪ್ರಮಾಣ ಬೀರ್ತಕ್ಕಂಥದ್ರೆ ಹನಿ ನೀರಾವರಿ ಪದ್ಧತಿಯಿಂದ ಸುಮಾರು ನಮಗೆ ಬೇರೆ ಬೇರೆ ತಿಂಗಳಲ್ಲಿ ಬೇರೆ ಬೇರೆ ಪ್ರಮಾಣದಲ್ಲಿ ನೀರಿನ ಒಂದು ಲಭ್ಯತೆ ಇರ್ತದೆ. ಅದು ಬೇಸಿಗೆಯಲ್ಲಿ ಆದರೆ ಸುಮಾರು 80-100 ಲೀಟರ್ ಒಂದು ಗಿಡಕ್ಕೆ ಬೇಕಾಗುತ್ತದೆ. ಬೇರೆ ಪ್ರಮಾಣದ ದಿನಗಳಲ್ಲಿ ಆದರೆ ಮಳೆಗಾಲದಲ್ಲಿ ಆದರೆ 40-50 ಐವತ್ತು ಲೀಟರ್ ಒಂದು ಗಿಡಕ್ಕೆ ಸಾಕಾಗತ್ತೆ. ಈ ನಿಟ್ಟಿನಲ್ಲಿ ಈ ಒಂದು ತೇವಾಂಶವನ್ನು ಕಾಪಾಡೋದು ಅತಿ ಮುಖ್ಯವಾಗಿರ್ತಕ್ಕಂತ ಒಂದು ಅಂಶ. ಇನ್ನು ಮಣ್ಣು ಪರೀಕ್ಷೆ ಮಾಡಿ ರಾಸಾಯನಿಕ ಗೊಬ್ಬರ ಬಳಸೋದು ಬಹಳ ಒಳ್ಳೇದು. ಹೌದು, ಯಾಕಂದ್ರೆ ಮಣ್ಣು ಪರೀಕ್ಷೆ ಮಾಡಿದಲೇ ನಾವು ರಾಸಾಯನಿಕ ಗೊಬ್ಬರ ಮಾಡಿದ್ರೆ ಅದು ಏನು ಪ್ರಯೋಜನ ಅಷ್ಟಾಗಲ್ಲ, ನಮ್ಮ ರೈತರು ಅದು ನಷ್ಟನೇ ಜಾಸ್ತಿ ಅನುಭವಿಸ್ತಾರೆ. ಯಾಕಂದ್ರೆ ಏರುಪೇರು ಆಗಿರ್ತದೆ, ಮಣ್ಣಿಗೆ ಅದು ಬೇಕಾಗಿರೋದಿಲ್ಲ, ನಾವು ಕೊಡ್ತಿರ್ತೀವಿ, ಅದು ಜಾಸ್ತಿ ಆಗುತ್ತೆ, ಅದನ್ನು ಅತಿ ಆದರೆ ಅಮೃತನು ವಿಷ ಆಗ್ಬಿಡ್ತದೆ. ಅದಕ್ಕೋಸ್ಕರ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಕೊಟ್ಟರೆ ಬಹಳಷ್ಟು ಉಪಯೋಗ ಆಗ್ತದೆ. ಅದರ ಬೆಳವಣಿಗೆ, ಮಣ್ಣಿನ ಒಂದು ಫಲವತ್ತತೆಯೂ ಚೆನ್ನಾಗುತ್ತೆ, ಮಣ್ಣಿನ ಆರೋಗ್ಯನೂ ಚೆನ್ನಾಗಿರ್ತದೆ, ಗಿಡದ ಆರೋಗ್ಯನೂ ಚೆನ್ನಾಗಿರುತ್ತೆ, ರೈತರಿಗೆ ಒಂದು ಲಾಭನೂ ಸಾಕ್ತದೆ. ಯಾಕಂದ್ರೆ ಅನ್ನೆಸರಿ ವೇಸ್ಟ್ ಆಗಿರ್ತಕ್ಕಂಥ ಪೋಷಕಾಂಶವನ್ನು ಉಪಯೋಗ ಮಾಡೋಕ್ಕಾಗೋದಿಲ್ಲ. ಒಟ್ಟಾರೆಯಾಗಿ ಹನುಮಂತಪ್ಪನವರೇ, ಈ ಕಲ್ಪವೃಕ್ಷದಲ್ಲಿ ನಾವು ಸರಿಯಾದ ರೀತಿಯ ಫಸಲನ್ನು ಪಡಿಬೇಕು ಅಂತ ಹೇಳೋದಾದ್ರೆ ಈ ರೀತಿಯ ನಾವು ಪೋಷಕಾಂಶಗಳ ನಿರ್ವಹಣೆಯನ್ನು ಮಾಡಬೇಕು, ಜೊತೆಗೆ ತೇವಾಂಶ ನಿರ್ವಹಣೆಯನ್ನು ಮಾಡೋದ್ರಿಂದ ನಾವು ಉತ್ತಮ ಇಳುವರಿಯನ್ನು ಪಡೆಯೋದಕ್ಕೆ ಸಾಧ್ಯ. ಸಮರ್ಪಕವಾಗಿ ನೀವು ಮಣ್ಣು ಪರೀಕ್ಷೆಯನ್ನು ಮಾಡಿಸಿ ಯಾವ್ಯಾವ ಪೋಷಕಾಂಶಗಳು ಕಡಿಮೆ ಇದೆ ಅನ್ನೋದು ಆಧಾರದ ಮೇಲೆ ಈ ಎಲ್ಲ ಗೊಬ್ಬರ ನಿರ್ವಹಣೆಯನ್ನು ಮಾಡೋದ್ರಿಂದ ಉತ್ತಮ ಇಳುವರಿಯನ್ನು ಪಡೆಯಬಹುದು ಅನ್ನುವಂತಹ ಆಶಯದೊಂದಿಗೆ ಈ ಎಲ್ಲ ಮಾಹಿತಿ ನೀಡಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ತೆ. ಇದುವರೆಗೆ ತೆಂಗಿನಲ್ಲಿ ಪೋಷಕಾಂಶಗಳ ನಿರ್ವಹಣೆ ಈ ಕುರಿತು ಮೂಡಿಗೆರೆಯ ಡಾಕ್ಟರ್ ಹನುಮಂತಪ್ಪ ಇವರೊಡನೆ ಸಂದರ್ಶನವನ್ನು ಕೇಳಿದಿರಿ. ಇನ್ನು ಮುಂದೆ ಪರಿಸರ ಗೀತೆ. ಕುಟುಂಬ ಪಕ್ಕದ ಮನೆ ನಮ್ಮನೆ ಹಳ್ಳಿಯೆಲ್ಲ ನಮ್ಮ ಕುಟುಂಬ ಎಲ್ಲ ಜೊತೆಯಾಗಿ ಬಾಳೋಣ ಎಲ್ಲ ಚಂದಾಗಿ ಬದುಕೋಣ ಎಲ್ಲ ಚಂದಾಗಿ ಬದುಕೋಣ ಮನೆ ಶಾಲೆ ತೋಟ ಬೀದಿ ಗುಡಿ ಚರ್ಚು ಮಠ ಮಸೀದಿ ಮನೆ ಶಾಲೆ ತೋಟ ಬೀದಿ ಗುಡಿ ಚರ್ಚು ಮಠ ಮಸೀದಿ ಎಲ್ಲ ಕಡೆ ಚೊಕ್ಕ ಇಡ್ರಿ ಶಾಂತಿಯಿಂದ ಬಾಳ್ವೆ ಮಾಡ್ರಿ ಶಾಂತಿಯಿಂದ ಬಾಳ್ವೆ ಮಾಡ್ರಿ ಪಕ್ಕದ ಮನೆ ನಮ್ಮನೆ ಹಳ್ಳಿಯೆಲ್ಲ ನಮ್ಮ ಕುಟುಂಬ ಪಕ್ಕದ ಮನೆ ನಮ್ಮನೆ ಹಳ್ಳಿಯೆಲ್ಲ ನಮ್ಮ ಕುಟುಂಬ ಎಲ್ಲ ಜೊತೆಯಾಗಿ ಬಾಳೋಣ ಎಲ್ಲ ಚಂದ ಬೀದಿಲಿ ಎಸೆಯಬ್ಯಾಡಿ ರಾಸಾಯನಿಕ ಬಳಸಬ್ಯಾಡಿ ನೀರನ್ನು ಪೋಲು ಮಾಡಬ್ಯಾಡಿ ಯಾರನ್ನು ಸುಂಕೆ ಜರಿಯಬ್ಯಾಡಿ ಯಾರನ್ನು ಸುಂಕೆ ಜರಿಯಬ್ಯಾಡಿ ಅವರಿವರಲ್ಲಿ ಜಗಳ ಬೇಡ ಸುಂಕೆ ಯಂತ್ರ ಬಳಸೋದ್ ಬೇಡ ಅವರಿವರಲ್ಲಿ ಜಗಳ ಬೇಡ ಸುಂಕೆ ಯಂತ್ರ ಬಳಸೋದ್ ಬೇಡ ಹೊಟ್ಟೆ ಮ್ಯಾಗೆ ಹೊಡೆಯೋದು ಬೇಡ ಕೆಲಸಕ್ಕಾಗಿ ವಲಸೆ ಬೇಡ ಕೆಲಸಕ್ಕಾಗಿ ವಲಸೆ ಬೇಡ ಪಕ್ಕದ ಮನೆ ನಮ್ಮನೆ ಹಳ್ಳಿಯೆಲ್ಲ ನಮ್ಮ ಕುಟುಂಬ ಪಕ್ಕದ ಮನೆ ನಮ್ಮನೆ ಹಳ್ಳಿಯೆಲ್ಲ ನಮ್ಮ ಕುಟುಂಬ ಎಲ್ಲ ಜೊತೆಯಾಗಿ ಬಾಳೋಣ ಎಲ್ಲ ಚಂದಾಗೆ ಬದುಕೋಣ ಎಲ್ಲ ಚಂದಾಗೆ ಬದುಕೋಣ ಬದುಕ್ಲಿ ಒಬ್ರನ್ನೊಬ್ರು ಕೈ ಹಿಡಿದು ನಡೆಸ್ಲಿ ಒಬ್ರನ್ನೊಬ್ರು ಕೈ ಹಿಡಿದು ನಡೆಸ್ಲಿ ಒಬ್ರನ್ನೊಬ್ರು ನೋಯಿಸೋದು ಬೇಡ ಒಬ್ರಿಗೆ ತೊಂದರೆ ಕೊಡೋದು ಬೇಡ ಒಬ್ರನ್ನೊಬ್ರು ನೋಯಿಸೋದು ಬೇಡ ಒಬ್ರಿಗೆ ತೊಂದರೆ ಕೊಡೋದು ಬೇಡ ನಾವೆಲ್ಲ ಒಂದಾಗ ಬಾಳೋಣ ಒಂದೇ ತಾಯಿ ಮಕ್ಕಳಂಗ್ ಬದುಕೋಣ ಒಂದೇ ಹೋದ್ರೆ ತಾಯಿ ಮಕ್ಕಳಂಗ್ ಬದುಕೋಣ, ನಾವೆಲ್ಲ ಒಂದಾಗ ಬಾಳೋಣ, ಒಂದೇ ತಾಯಿ ಮಕ್ಕಳಂಗ್ ಬದುಕೋಣ, ಒಂದೇ ತಾಯಿ ಮಕ್ಕಳಂಗ್ ಬದುಕೋಣ, ಒಂದೇ ತಾಯಿ ಮಕ್ಕಳ